ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೋವಿಡ್ ಸಂಕಷ್ಟದಲ್ಲಿ ಹಾಗೂ ನಂತರದ ದಿನಗಳಲ್ಲಿ ಕೈಹಿಡಿದ ಹೈನುಗಾರಿಕೆ, ಈ ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಹುಯಿಲಾಳು ಗ್ರಾಮದ ಯುವ ಕೃಷಿಕ ಪಿ ಹರೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ SC ಹೇಮಕುಮಾರ್. ಆನಂತರ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಮೊದಲಿಗೆ ಕೇಳಿ ಯುವ ಕೃಷಿಕ ಪಿ ಹರೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿಯ ಹುಯಿಲಾಳು ಗ್ರಾಮದ 28 ವರ್ಷದ ಯುವಕ ಪುಟ್ಟೇಗೌಡರ ಮಗ ಹರೀಶ್ ಕುಮಾರ್. ಹರೀಶ್ ಕುಮಾರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪ್ರಮುಖವಾಗಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ, ಏನು ವಿದ್ಯಾಭ್ಯಾಸ ಮಾಡಿದ್ರಿ ಮತ್ತು ಈ ಹೈನುಗಾರಿಕೆಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದ ನಂತರ ಯಾಕೆ ತೊಡಗಬೇಕು ಅಂತ ಅನಿಸ್ತು ಹೇಳಿ. ಸೆಕೆಂಡ್ PUC ಪಾಸ್ ಆಗಿದ್ದೆ. ಮೊದಲು ಗೌರ್ಮೆಂಟ್ ಕೆಲಸಕ್ಕೆಲ್ಲ ಟ್ರೈ ಮಾಡಿದು, ಏನೂ ಆಗಲಿಲ್ಲ. ಈಗ ಪ್ರೈವೇಟ್ ಕೆಲಸಕ್ಕೆ ಹೋದರೆ ಅಲ್ಲೆಲ್ಲ 6,000, 7,000, 10,000 ಒಳಗೇನೆ ಹೋಗಿದ್ರಾ? ಹೋಗಿದ್ದೀನಿ, ಆಲ್ರೆಡಿ ಮಾಡಿದ್ದೀನಿ. ಎಲ್ಲಿ ಮಾಡಿದ್ರಿ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ 5 ವರ್ಷ ಮಾಡಿದ್ದೀನಿ. 5 ವರ್ಷ ಮಾಡಿದ್ರ? ಹ್ಞೂ, 5 ವರ್ಷ ಮಾಡಿದ್ದೀನಿ. ಅಲ್ಲಿ ಬಾಡಿಗೆ ಅದೆಲ್ಲ ಖರ್ಚಾಗುತ್ತೆ, ಎಲ್ಲ ಪೂರ್ತಿ ಎಲ್ಲ ಅಲ್ಲೆಲ್ಲ ಹೊಂಟೋಗುತ್ತೆ. ಊಟದೆಲ್ಲ ಕೈಗೇನು ಉಳಿತಿದ್ದು 7,000 ಉಳಿತಿತ್ತು ಫಸ್ಟ್ ಅಷ್ಟೇ. ಈಗ ಇಲ್ಲಿ ಬಂದಮೇಲೆ ಹಸುಗಳು ಫಸ್ಟ್ 1 ತಗೊಂಡು, ಆಮೇಲೆ 2, ಆಮೇಲೆ 3, ಹಿಂಗೆ ಅಂತ ಬಂದು 10, 11, 12 ಮಾಡ್ಕೊಂಡು ಈಗ ಸ್ವಲ್ಪ ಕಮ್ಮಿ ಮಾಡ್ಕೊಂಡು 10 ಮಾಡ್ಕೊಂಡಿದ್ವಿ. ಎಷ್ಟು ಅಂದ್ರೆ 12 ತನಕ ಮಾಡಿದ್ರೆ? ಹ್ಞೂ, 12 ಒಂದು ತಗೊಂಡು ನೀವು ಅದರಲ್ಲೇ ಅದನ್ನ ವೃದ್ಧಿಗೊಳಿಸ್ತಾ ಹೋದ? ವೃದ್ಧಿಗೊಳಿಸ್ಕೊಂಡು ಹೋಗಿದ್ದು. ಈಗ ಒಂದು 8 ಇದಾವೆ. ಈಗ ಅದರಲ್ಲೇ ಸ್ವಲ್ಪ ಎಲ್ಲ ಖರ್ಚೆಲ್ಲ ಕಳೆದು ಒಂದು 30,000, 40,000 ಉಳಿಯುತ್ತೆ. ಇರಲಿ, ಆದಾಯದ ಆಮೇಲೆ ಮಾತಾಡೋಣ. ನನಗೀಗ ನೀವು ಬೆಂಗಳೂರಲ್ಲಿ 5 ವರ್ಷ ಕೆಲಸ ಮಾಡಿದ್ದೆ ಅಂತ ಹೇಳಿದ್ರೆ, ಆ ಕೆಲಸ ಸಾಕಾಗಿ ಈಗ ಬಂದಾಗ ನೀವೇ ಹಸು ಸಾಕಾಣಿಕೆ ಮಾಡಬೇಕು ಅಂತ ಅನಿಸ್ತಾ, ಅಥವಾ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯವರು ಮಾಡ್ತಾ ಇದ್ರೆ ಹೇಗೆ ಸರ್? ಇದು ಫಸ್ಟ್ ಮನೇಲಿ 2 ಹಸು ಇತ್ತು. ಈಗ ಕೊರೋನಾ ಟೈಮಲ್ಲಿ ಎಲ್ಲ ಹೊರಗಡೆ ಹೋಗಂಗಿಲ್ಲ, ಈ ಕಡೆ ಎಲ್ಲೂ ಹೋಗಂಗಿಲ್ಲ, ಹಾಲೊಂದೇ ಒಂದೇನೆ ಇದು ಇಟ್ಕೊಂಡಿದ್ದು ಅಷ್ಟೇ. ಈಗ ಬರ್ತಾ ಬರ್ತಾ ಹಾಲೊಂದೆಲ್ಲ ಒಂದೇನಲ್ವಾ, ಅವಾಗ ಹಸುಗಳನ್ನ ಮೇಂಟೈನ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಮಾಡ್ತಾ ಬಂದು ಹಾಲೊಂದೇ ವೃದ್ಧಿ ಹೋಗಳು. ಕೊರೋನಾ ಟೈಮಲ್ಲಿ ನಮ್ಗೆ ಅದೇ ಬಿಸ್ನೆಸ್ ಆಯಿತು, ಈಗ ಚೆನ್ನಾಗಿ ಒಳ್ಳೆ ಸಂಪಾದನೆ ಆಯ್ತದೆ ಸರ್. ಅದ ನೀವು ಕೆಲಸ ಬಿಟ್ಟು ಬಂದಿದ್ದು ಕೊರೋನಾ ಟೈಮಲ್ಲ? ಕೊರೋನಾ ಟೈಮಲ್ಲಿ ಸರ್. ಓ, ಅದಕ್ಕೆ ಮುಂಚೆ ಬಂದಿರಲಿಲ್ಲ? ಇಲ್ಲ ಸರ್, ಬಂದಿರಲಿಲ್ಲ. ಹಸು ಸಾಕಾಣಿಕೆ ಯಾವಾಗ ಮಾಡಕ್ ಶುರು ಮಾಡಿದ್ರಿ? ಕೊರೋನಾ ಟೈಮಿಂದ ಮೊದಲು ಸಾಕ್ತಿದ್ದ ಅಂದ್ರೆ ಒಂದ 2-3 ಅಷ್ಟೇ, ಅಪ್ಪ ಅಮ್ಮ ಅಲ್ವಾ, ನಾವು ಅವ್ರ ಕೈಲಿ ನೋಡ್ಕೊಳಕ್ ಆಗ್ತಿದ್ರ. ಈಗ ಬಂದು ಒಂದ 8-10 ಮಾಡ್ಕೊಂಡಿದೀವಿ. ಅಂದ್ರೆ ಹೊಸದಾಗ ತಗೊಂಡ್ ಬಂದ್ರ, 2 ಜೊತೆಗೆ 5-6 ತಗೊಂಡ್ ಬಂದ್ರ, ಅಥವಾ ಇರೋ ತಗೊಂಡು ಬಂದ ಮನೇಲಿ ಒಂದ್ 2 ಕರುವಿಂದ ಮಾಡ್ಕೊಂಡಿದ್ದು? ಕರುವಿಂದ ನೀವು ಅದನ್ನ ಜಾಸ್ತಿ ಮಾಡ್ಕೊಂಡು? ಕರುವಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು, ಇಲ್ಲ ಹೊರಗಡೆಯಿಂದ ತಂದು. ಎಷ್ಟಂದ್ರೆ ಸರ್? ಹೊರಗಡೆಯಿಂದ ಒಂದ 4-5 ತಂದ ಸರ್. ಎಷ್ಟು ಬಂಡವಾಳ ಆಯ್ತು ಅದಕ್ಕೆಲ್ಲ? ಸರ್, ಬಂಡವಾಳ ಬಂದು ಒಂದ 7 ಲಕ್ಷ ರೂಪಾಯಿ ಆಯ್ತು. ಅದೆಲ್ಲ ಹೇಗೆ ಬಂದಿಸ್ಕೊಂಡ್ರಿ ಸರ್? ಅವೆಲ್ಲ ಸಾಲ ಮಾಡಿ ಸಂಬಂಧ ಸಾಲ ಅದು ಮಾಡ್ಕೊಂಡು ಈಗೆಲ್ಲ ತೀರಿಸಿದೀವಿ ಸರ್. ಅದೇ ಅಂದ್ರೆ ಸರ್ಕಾರದ ಬೇರೆ ಬೇರೆ ಬ್ಯಾಂಕ್ಗಳು, ಕೃಷಿ ಇಲಾಖೆ ಎಲ್ಲ ಬ್ಯಾಂಕ್ ಎಲ್ಲ ಇದೆ ಅಂದ್ರೆ ಅಲ್ಲಿ ಇಲ್ಲಿ ಓಡಾಡಬೇಕು ಮಾಡ್ಬೇಕು ಎಲ್ಲ ಇದಾಗುತ್ತೆ. ಸುಮ್ನೆ ರಿಸ್ಕ್ ಯಾಕೆ ಸದ್ಯಕ್ಕೆ ಅನ್ಬಿಟ್ಟು ಅಲ್ಲೇ ಕೊಡ್ತಾರಲ್ಲ ಅನ್ಬಿಟ್ಟು ಅವ್ರ ತರ ಇದ್ ಮಾಡ್ಕೊಂಡ್ರು ಸರ್. ಸಂಬಂಧಿಕರು ಕೊಡೋರಿದ್ರ? ಕೊಡೋರಿದ್ರು. ಈಗೆಲ್ಲ ಸಾಲ ಎಲ್ಲ ತೀರಿಸ್ಕೊಂಡಿದೀವಿ ಒಟ್ಟಲ್ಲಿ. ಇರ್ಲಿ, ಅಂದ್ರೆ ತಗೋಬೇಕು, ತೀರಿಸ್ಬೇಕು, ಸಹಾಯ ಒಬ್ರಿಗೊಬ್ರು ಆಗ್ಬೇಕು. ಈ ಕರೋನಾ ಟೈಮ್ ಮುಗಿದ್ಮೇಲೆ ನಿಮ್ಗೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲೇ ಕೆಲಸ ಮಾಡ್ಬೇಕು ಅನ್ಸ್ಲಿಲ್ವಾ? ಇಲ್ಲ ಸರ್, ಏನಿಲ್ಲ, ಇಲ್ಲಿ ಅದೇ ಚೆನ್ನಾಗ್ತಾ ಇದೆಲ್ಲ. ಈಗ ಅಲ್ಲೋದ್ರೆ ಎಲ್ಲ ಒಂದ್ 10,000, 7,000 ಕೊಡ್ತಾರೆ ಸಂಬಳ. ಅದೆಲ್ಲ ನಮ್ಗೆ ಮದುವೆ ಬೇರೆ ಆಯ್ತು. ಮದುವೆ ಆಯ್ತಾ? ಮದುವೆ ಈ ವರ್ಷ ಆಗಿದೆ. ಎಲ್ಲ ಬಿಸ್ನೆಸ್ ಎಲ್ಲ ಅಲ್ಲೆಲ್ಲ ಸುಮ್ನೆ ಲಾಸ್ ಆಗ್ತದೆ, ಅಲ್ಲೆಲ್ಲ ಅವ್ರು ಹೇಳ್ದಂಗೆ ಕೆಲಸ ಮಾಡ್ಬೇಕು. ಇದ್ ನಾವು ಓನು, ನಮ್ ಇಷ್ಟ ಬಂದಂಗೆ ಮಾಡ್ಬೋದು, ಬೇಡ ಅಂದ್ರೆ ಬಿಡ್ಬೋದು. ಆತರ ಆತರ ಏನಿಲ್ಲ. ಈಗ ಮದುವೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಇದೊಂದು ಪ್ರಶ್ನೆ ನಮ್ದು. ಈಗ ನೀವು ಇದು ಹಸು ಸಾಕೊಂಡಿದ್ದೀರಿ, ಕೃಷಿ ಮಾಡ್ಕೊಂಡಿದ್ದೀರಿ ಅಂದಾಗ ನಿಮ್ಗೆ ನಿಮ್ಮ ಶ್ರೀಮತಿಯವ್ರ ಮನೆಯವರು ಒಪ್ಪಿ ಮದುವೆ ಮಾಡ್ಕೊಟ್ರ? ಸರ್, ಒಪ್ಪಿದ್ರು. ನಾನು ಫಸ್ಟ್ ಹೇಳ್ಬೇಕಾದ್ರೆ ಹಂಗೆ ಹೇಳಿದೆ, ನಮ್ಮ ಹತ್ರ ಹಸುಗಳೇ ಇರೋದು, ಮದುವೆ ಆಗ್ಬೇಕಂದ್ರೆ ಹಸುಗಳು ಇದು ಮಾಡಬೇಕು, ಇಲ್ಲಾಂದ್ರೆ ಬೇಡ, ನಾ ಬೆಂಗಳೂರಿಗೆ ಹೋಯ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆಗ್ಬೇಕಂತ ಹೇಳಿದೆ. ಯಾರು ಹೇಳಿದ್ರೆ? ನಿಮ್ಮ ಶ್ರೀಮತಿಯವ್ರಿಗೆ ಹೇಳಿದೆ. ಮದುವೆ ಮುಂಚೆ ಕಂಡೀಷನ್ ಹಾಕ್ಬಿಟ್ರೆ? ಕಂಡೀಷನ್ ಹಾಕಿದೆ. ಈಗ ಎಲ್ಲ ಇದು ಮಾಡ್ತಾ ಇದ್ದಾಳೆ ಎಲ್ಲ, ಈಗ ಅವಳು ಪ್ರಾಕ್ಟೀಸ್ ಆಗಿದ್ದಾಳೆ ಎಲ್ಲ, ಹಸು ಸಾಕೋದಕ್ಕೆ, ಹಸು ಸಾಕೋದು, ಹಾಲು ಕರೆಯೋದು. ಆದ್ರೆ ಅವ್ರ ಮನೆಯವರು? ಅವ್ರ ಮನೆಯವರು ನಿಮ್ಮ ಅತ್ತೆ ಮಾವ ಅವರು? ಅವ್ರ ಸ್ವಲ್ಪ ಒಪ್ಪಿತ್ತಿಲ್ಲ, ಇವರು ನನ್ನ ನಂಬ್ಕೊಂಡು ಬಂದ್ಲು, ಹಂಗೆ ಚೆನ್ನಾಗಿತ್ತು ನೋಡ್ಕೊಂಡಿದ್ದೆ ಸರ್. ಅವರು ನಿಮ್ಮನ್ನು ನೋಡ್ಕೋತಾ ಇದ್ದಾರೆ? ಹೌದು. ಇರಲಿ, ಒಬ್ರಿಗೊಬ್ರಿಗೆ ಆಗಬೇಕು ಈ ಪ್ರಶ್ನೆ. ಯಾಕೆ ಅಂದರೆ ಸಾಮಾನ್ಯ ಕೃಷಿಕರು ಅಂದರೆ ಎಷ್ಟೇ ಆದಾಯ ಮಾಡ್ತಾ ಇದ್ರು ಕೂಡ ಒಪ್ಪಿ ಹೆಣ್ಣು ಕೊಡುವಂಥವ್ರ ಸಂಖ್ಯೆ, ಅದು ರೈತಾಪಿ ವರ್ಗದವರೇ ಹೆಣ್ಣು ಕೊಡಲ್ಲ. ಅದಂತೂ ಸನಿಜ ಸರ್. ಅದಕ್ಕಾಗಿ ನಿಮಗೆ ನಿಮ್ಮಂಥವ್ರ ಮಾತನ್ನ ಕೇಳಿದಂಥವ್ರು ಹೌದು, ಹುಡುಗರು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಹಳ್ಳಿ ಗೌರ್ಮೆಂಟ್ ಅಂತ ಕೊಡ್ತಾರೆ ಅಷ್ಟೇ, ಅವ್ರಲ್ಲಿ ನೆಮ್ಮದಿ ಇರಲ್ಲ. ಈಗ ನಮ್ಮ ಹಳ್ಳಿ ಜೀವನದಲ್ಲಿ ಫುಲ್ ನೆಮ್ಮದಿ ಇರುತ್ತದೆ. ನಮ್ಮ ಮನೆ ಕೆಲಸ ಆಯ್ತು ಏನಪ್ಪ ಅಂದ್ರೆ ಬೆಳಿಗ್ಗೆಯಿಂದ ಒಂದು 11 ಗಂಟೆ ಅಂತ ಕೆಲಸ ಅಷ್ಟೇ, ಸಂಜೆ ಗಂಟೆ ಫ್ರೀ ಆಗಿರ್ಬೋದಲ್ಲ. ಏನೇ ಫ್ರೀ ಇರಲಿ, ಏನೇ ಕೆಲಸ ಇರಲಿ, 1 ಎಕರೆ ಜಮೀನು ಇರಲಿ, ಎಷ್ಟೇ ಆದಾಯ ಇರಲಿ, ರೈತರ ಅಂದಾಗ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಹಿಂಜರಿಕೆ ಇರುತ್ತೆ, ಅದಕ್ಕೆ ಈ ಪ್ರಶ್ನೆಯನ್ನ ಕೇಳಿದೆ. ಹೇಳಿ, ಈಗ ನೀವು ಕರೋನಾ ಟೈಮಲ್ಲಿ ಬಂದ್ರೆ 2 ಹಸು ಇತ್ತು, ಬೇರೆ ಅಂತ ತಗೊಂಡು ಬಂದ್ರಿ, ಆದ್ರೆ ನಿಮ್ಗೆ ಇದಕ್ಕೆಲ್ಲ ಮೇವು ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಬೇಕಾದಂತಹ ಆಹಾರವನ್ನು ಒದಗಿಸ್ತಕ್ಕಂಥದ್ದು ದೊಡ್ಡ ಸವಾಲು. ಯಾಕೆಂದ್ರೆ ಈ ಹೈಬ್ರಿಡ್ ತಳಿಯ ಹಸುಗಳು ಹೇಗೆ ಹಾಲು ಕೊಡ್ತವೋ ಹಾಗೆ ಆಹಾರವನ್ನು ತಿಂತವೆ. ಇವಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಎಷ್ಟು ಜಮೀನ್ ಇದೆ ನಿಮ್ಗೆ, ಏನು ಅದಕ್ಕೆ ಹಸಿರು ಮೇವನ್ನ ಏನು ಒದಗಿಸ್ತೀರಿ? ಸರ್, ನಮ್ಗೆ ಜಮೀನ್ ಬಂದು 1 ಎಕರೆ ಅದಷ್ಟೇ, ಅದು ಮೇವಿಗೆ ಸಾಲ್ತಿತ್ತಿಲ್ಲ. ಈಗ ಒಂದು 6 ಎಕರೆಯಿಂದ ಒಂದು 12 ಎಕರೆ ಅಂತ ಮಾಡ್ಕೊಂಡಿದ್ವಿ. ಒಂದು 12 ಎಕರೆ ಮಾಡ್ಕೊಂಡಿದ್ವಿ. ಏನು ಮಾಡ್ಕೊಂಡಿದ್ರಿ? ಅದು ಯಾವ ಥರ ಮಾಡ್ಕೊಂಡಿದ್ರಿ? ಜಮೀನು ಲೀಸ್ ಮಾಡ್ಕೊಂಡಿರೋದು. ಈ ವರ್ಷದಿಂದ ಅದೇ ಜೋಳ ಹಾಕೋತೀವಿ ಹಸುಗಳಿಗೆ, ಮಾತೆ ಜೋಳ. ಯಾಕಂದ್ರೆ ತಿಂಡಿಲಿ ಉಳಿತಾಯ ಆಗ್ಬೇಕಲ್ಲ, ಈಗ ಅರ್ಧ ಅವಕ್ಕೆ ಹೋಗ್ತವೆ, ಇನ್ನು ಅರ್ಧ ನಮಗೆ ಬರ್ತವೆ. ಆದ್ರಿಂದ ತಿಂಡಿಲಿ ಉಳಿತಾಯ ಆಗ್ಬೇಕಲ್ಲ ಸರ್. ಅರ್ಧ ಅವಕ್ಕೆ, ಅರ್ಧ ನಮ್ಗೆ ಏನ್ರಿ? ಏನು ಸರ್ ಅದೇ, ಈಗ ಫೀಡ್ ಹಾಕ್ತಿವಲ್ಲ, ಫೀಡ್ ಅರ್ಧ ತಿಂಡಿ ಅದಕ್ಕೆ ಹೋಗ್ತದಲ್ಲ ಸಂಬಳ, ಇನ್ನರ್ಧ ನಮ್ಗೆ ಉಳ್ಕೊಳ್ಳುತ್ತೆ. ಹಸುಗಳು ಚೆನ್ನಾಗಿರ್ಬೇಕಂತಂದ್ರೆ ನಾವ್ ಹಂಗೆ ಖರ್ಚು ಮಾಡ್ಬೇಕು. ಅಂದ್ರೆ ಬಾಕಿ ದುಡ್ಡಿನ ಲೆಕ್ಕಾಚಾರ, ಬರುವ ಆದಾಯದಲ್ಲಿ ಅರ್ಧ ಅವ್ರಿಗೆ ಹೋಗ್ಬೇಕು, ನಮಗ್ ಬರ್ಬೇಕು. ಈಗ ಒಬ್ಬೊಬ್ರು ಮಾಡ್ತಾರೆ ಏನಪ್ಪ ಅಂತಂದ್ರೆ, ಒಂದ್ ಜಗ್ ಹಾಕೋದು 1 ಕೆಜಿ, 2 ಕೆಜಿ ಹಾಕೋದು ಅಷ್ಟೇ ಸ್ಟಾಪ್. ಹಂಗ್ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಇಂದ ಲಾಸ್ಟ್ ವರ್ಗು ಎಷ್ಟು 5-5 ಕೆಜಿ ಹಾಕ್ಲೇಬೇಕು, 5-6 ಕೆಜಿ ಹಾಕ್ಲೇಬೇಕು ಹಸು ಚೆನ್ನಾಗಿರ್ಬೇಕಂದ್ರೆ ಲಾಸ್ಟ್ ಗಂಟ. ಇಲ್ಲಾಂದ್ರೆ 1 ಕೆಜಿ 2 ಕೆಜಿ ಹಾಕ್ಬಿಟ್ಟು ಎಲ್ಲ ಬಿಸಿಲಲ್ಲಿ ಕಟ್ ಹಾಕೋದು ಮಾಡೋದು ಮಾಡಿದ್ರೆ ಏನೋ ಆದಾಯ ಆಗಲ್ಲ, ಅದು ಲಾಸ್ ಆದಂಗೆ. ತೆನೆ ಆದಾಗ್ಲೂ ಇರ್ಬೋದು, ಇಲ್ಲ ಹಾಲು ಕೊಡೋನಾಗ್ಲಾರು ಆಗ್ಬೋದು, ಅಥವಾ ಇವೆರಡೂ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಆಗ್ಬೋದು. ಒಂದೇ ಪ್ರಮಾಣದ ಆಹಾರ ಕೊಡ್ತೀರ ಅವಕ್ಕೆ? ಸರ್, ಅದು ಹಾಲು ನಿಲ್ಸ್ಬೇಕಾದ್ರೆ ಒಂದು 15 ದಿನ ಕೊಡಲ್ಲ ತಿಂಡಿ. ತಿಂಡಿ ಮೇವು ಸ್ವಲ್ಪ ಲಿಮಿಟ್ ಅಲ್ಲಿ ಕೊಡ್ತೀವಿ, ತಿಂಡಿ ಒಟ್ನಲ್ಲಿ ಕೊಡಲ್ಲ. ಅಕಸ್ಮಾತ್ ಬಾವು ಬಂದು ಬಾವ್ ಆಗ್ಬಿಡುತ್ತಲ್ಲ, ಹಸು ಕೆತ್ತಲ್ಲಿ ಬಾವ್ ಆಗ್ಬಿಡುತ್ತೆ, ಹೆಚ್ಚಾಗ್ಬಿಟ್ರೆ ಬಾವ್ ಆಗ್ಬಿಡುತ್ತೆ. ಅದಕ್ಕೆ ಒಣ್ಣುಲ್ ಹಾಕ್ತಿವಿ ಒಂದು 10 ದಿನ. ಆಮೇಲೆ ಮಾಮೂಲಿ ಹಸಿರು ಕಡ್ಡಿ ಮೇವು ತಿಂಡಿ ಮಾಮೂಲಿ. ಈಗ ಕರುಗೂ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು ಅನ್ನೋ ತಿಂಡಿ ಕೊಡ್ತೀವಿ. ಯಾಕಂದ್ರೆ ಗಬ್ದಲ್ಲೇ ತಾನೇ ಚೆನ್ನಾಗಿ ತೆನೆ ಆಗಿದ್ರೆ ಚೆನ್ನಾಗಿ ಅವಾಗ ನಮ್ಗೆ ಹಾಲು ಕೊಡೋದು. ಅದರಿಂದ ನಿಮ್ಗೆ ಈ ಪಶು ಸಾಕಾಣಿಕೆ ಬಗ್ಗೆ ಏನಾದ್ರು ತರಬೇತಿ ತಗೊಂಡಿದ್ರೆ ಹೇಗೆ ಹರೀಶ್ ಕುಮಾರ್? ಸರ್, ಏನ್ ತಾಂಡಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡಿ ಕೃಷಿ ಅವ್ರದೆಲ್ಲ ನೋಡಿ ಹಂಗ್ ಮಾಡ್ಕೊಂಡೆ. ಒಟ್ನಲ್ಲಿ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ ಸರ್, ಏನ್ ತೊಂದರೆ ಇಲ್ಲ. ಚೆನ್ನಾಗಿದೆ ಅಂದ್ರೆ ಆದಾಯ ಇದೆ? ಆದಾಯ ಇದೆ. ಹೇಳಿ, ನಿಮ್ಗೆ ಮೇವು ನಿರ್ವಹಣೆ 12 ಎಕರೆ ಮಾಡ್ಕೊಂಡ್ರೆ ಇದನ್ನೇ ಅಂತ ಹೇಳಿದ್ರಲ್ಲ, ನಿಮ್ಗೆ 8 ಹಸುಗಳಿಗೆ 12 ಎಕರೆ ಜಾಸ್ತಿ ಆಗಿದ್ವಾ ಮೇವು ಬೆಳವಣಿಗೆ? ಇಲ್ಲ ಸರ್, ಸ್ವಲ್ಪ ಕೃಷಿ ಮಾಡ್ತೀವಿ, ಸ್ವಲ್ಪ ಹಸುಗಳಿಗೆ ಕಡ್ಡಿ ಎಲ್ಲ ಬೆಳ್ಕೋತೀವಿ ಸರ್. ಕಡ್ಡಿ ಕೃಷಿ ಅಂದ್ರೆ ಏನ್ ಕೃಷಿ ಮಾಡ್ತೀರಿ? ಕೃಷಿ ಅಂದ್ರೆ ಅದೇ ಹೂಕೋಸು, ಮೆಣಸಿನ್ಕಾಯಿ, ಈ ತರ ತರಕಾರಿ ಬೆಳೆ ಜಾಸ್ತಿ ಇಲ್ಲ, 1-2 ಎಕರೆ ಮಾಡ್ಕೋತೀವಿ ಇನ್ನೆಲ್ಲ ಹಸುಗಳಿಗೆ ಸರ್. ನಾವು ಜಾಸ್ತಿ ಹಸುಗಳಿಗೆ ಒತ್ಕೊಡೋದು. ಒತ್ಕೊಡೋದು ಅಂದ್ರೆ ಎಲ್ಲ ಏನೇನು ಮೇವಿನ ಬೆಳೆ ಬೆಳಿತೀರಿ? ಅದೇ ಮೇವಿನ ಬೆಳೆ ಅಂದ್ರೆ ಸ್ವಲ್ಪ ಫಾರಮುಲ್ಲ ಹಾಕೊಂಡಿದ್ವಿ, ಇನ್ನ ಮುಸ್ಕುನ್ ಜೋಳ ಕಡ್ಡಿ, ಇನ್ನ ಬೇಬಿಕಾನ್ ಹಾಕೊಂಡಿದ್ವಿ. ಈಗ ಬೇಬಿಕಾನ್ ಅಂತಂದ್ರೆ ನಮ್ಗೂ ಆದಾಯ ಆಗ್ಬೇಕು, ಹಸುಗಳಿಗೂ ಕಡ್ಡಿ ಆಗ್ಬೇಕು. ಆತರ ಅಂದ್ರೆ ಬೇಬಿಕಾರ್ನ ನೀವು ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ತೀವಿ. ಹಂಗನ್ಬಿಟ್ಟು ಬೇಬಿಕಾನೆ ಹಾಕಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲಿ ಮಾತೆಲಿ ಇದಿರಲ್ಲ, ಹಾಲಂಶ ಇರಲ್ಲ. ಹಾಲಂಶ ಇರೋದಂದ್ರೆ ಜೋಳದಲ್ಲಿ, ಅದನ್ನ ಹಾಕತಿ ಇದನ್ನ ಹಾಕತಿವಿ ಅಷ್ಟೇ. ಇದು ಏನಪ್ಪ, ಇವಾಗ ಹುಲ್ಲು ಹಾಕದ್ ಬದಲು ನೆಲ್ಲು ಹಾಕೋ ಬದಲು ಬೇಬಿಕಾನ್ ಕಡ್ಡಿ ಹಾಕಿದ್ರೆ ಬೆಟರ್ ಅಲ್ಲ ನೆನೆ ಇಟ್ಟು ಅಂದ್ಬಿಟ್ಟು ಇದು ಮಾಡೋದಷ್ಟೇ. ಹಸಿರು ಹುಲ್ಲು ಆದ್ರೆ ಚೆನ್ನಾಗಿ ತಿಂತೇವೆ ಅಂತ? ಜಾಸ್ತಿನೇ ಹಸಿರುಲ್ಲೇ ಹಾಕೋದು ಸರ್, ಸ್ವಲ್ಪ ಇಲ್ಲ ಲಿಮಿಟ್ ಅಲ್ಲಿ ಮೇವು ಹಾಕೋದು. ಬೇರೆ ಈ ಮೇವಿಗೆಲ್ಲ ನೀಡಬೇಕು ಅಂದ್ರೆ, ಮೇವನ್ನ ಹಸುಗಳಿಗೆ ಕೊಡಬೇಕು ಅಂದ್ರೆ ಹೇಗೆ ನೀವು ಇದ್ ಮಾಡ್ತೀರಿ? ಅದಕ್ಕೆ ಮೇವು ಒದಗಿಸೋ ವಿಧಾನ ಹೇಗೆ ಸರ್? ಈಗ ಅದು ಡೈರೆಕ್ಟ್ ಕಡ್ಡಿ ಹಾಕಿದ್ರೆ ಅದು ಮೇ ಅಲ್ಲ. ಈಗ ಸುಮಾರು ಕಡ್ಡಿ ಎಲ್ಲ ವೇಸ್ಟ್ ಮಾಡ್ತೀವಿ, ತಿಪ್ಪೆಗೆ ಸೀತೀವಿ, ಅದ್ ಮಾಡ್ತೀವಿ ಇದ್ ಮಾಡ್ತೀವಿ. ಈಗ ಅದ್ರ ಬದಲು ನಾವು ಚಾಪ್ ಕಟ್ರ್ ಅಂತ ತಗೊಂಡಿದ್ವಿ, ಚಾಪ್ ಕಟ್ರ್ ತಗೊಂಡಿದ್ದೆವು. ಚಾಪ್ ಕಟ್ರಲ್ಲಿ ಕಟ್ ಮಾಡಿ ಹಾಕಿದ್ರೆ ಫುಲ್ ಒಂದ್ ಪೀಸ್ ಬಿಡಲ್ಲ ಸರ್, ಅಷ್ಟು ಚೆನ್ನಾಗಿ ಮೇಯ್ತದೆ. ಒಂದ್ ಪೀಸಕ್ಕೆ ವೇಸ್ಟ್ ಆಗಲ್ಲ, ಆರಾಮ ಮಾಡ್ಬೋದು. ಬೇರೆ ಈ ಹಸುಗಳಿಗೆ ಈ ತರದ ಜೋಳದ ಕಡ್ಡಿ ಆಗ್ಬೋದು, ಹಸಿರು ಮೇವು ಆಗ್ಬೋದು, ಇವನ್ನೆಲ್ಲ ರಸಮೇವು ಮಾಡಿ ಅವುಗಳಿಗೆ ಒದಗಿಸ್ತಾರೆ, ಸ್ವಲ್ಪ ಚೆನ್ನಾಗಿ ತಿಂತವೆ, ಮತ್ತೆ ಪ್ರೋಟೀನ್ ಅಂಶ ಹೆಚ್ಚಾಗುತ್ತೆ, ಹಾಲಿನ ಇಳುವರಿ ಹೆಚ್ಚಾಗುತ್ತೆ. ಹೀಗಾಗಿ ನಿಮ್ಗೆ ಈ ರಸಮೇವು ಕೊಡಬೇಕು ಅನ್ನುವಂತ ವಿಷಯ ತಿಳಿದಿದೆಯಾ, ಅಥವಾ ಆಲೋಚನೆ, ಅಥವಾ ಮಾಡ್ತಿದ್ದೀರಾ, ಮಾಡ್ಬೇಕು ಅಂತಿದ್ದಾರೆ? ಅದು ನಾನು ಎಲ್ಲ ನೋಡಿದೀನಿ, ಎಲ್ಲ ಮಾಡಿದೀನಿ. ಅಂದ್ರೆ ಎಲ್ಲ ಮಾಡ್ಬೋದು, ಈಗ ನಮ್ಗೆ ಜಾಗ ಸ್ವಲ್ಪ ಕಮ್ಮಿ ಸರ್, ಆದ್ರಿಂದ ನಾವು ರಸಮೇವು ಮಾಡಕ್ಕೆ ಹಿಂಸೆ ಆಗ್ಬಿಟ್ಟಿದೆ. ಎಲ್ಲ ಬೇರೆ ಜಾಗ ಅಲ್ವ ಸರ್, ಆದ್ರಿಂದ ಹಿಂಸೆ ಆಗಿದೆ, ಜಾಗ ಎಲ್ಲ ಜಾಸ್ತಿ ನಮ್ಗೆ. ಜಾಗ ಅಂದ್ರೆ ಈಗ ಹಸುಗಳು ಕಟ್ಟೋದಕ್ಕೆಲ್ಲ ಏನ್ ಮಾಡಿದಿರಿ? ಹಸುಗಳು ಕಟ್ಟಕ್ಕೆಲ್ಲ ನಮ್ಮದೇ ಶೆಡ್ ಓನ್ ಇದೆ. ಮಾಮೂಲಿ ಸೈಲೇಜ್ ಮಾಡಕ್ಕೆ ಗುಂಡಿಗೆ ಇದು ಜಾಗ ಇಲ್ಲ ಹಿಂದ್ಗಡೆ. ಅಂದ್ರೆ ಮನೇಲೆ ಹಿಂದೆ ಕಟ್ಟಿದ್ರು, ಮನೆ ಹಿಂದೆ ದೊಡ್ಡ ಕೊಟ್ಟಿಗೆ ಇದೆ. ಕೊಟ್ಟಿಗೆ ಇದೆ. ನೀವು ಇವಾಗ ನಿರ್ಮಾಣ ಮಾಡ್ಕೊಂಡಿದ್ಲ ಮೊದ್ಲು ಸರ್? ಮೊದ್ಲು ಒಂದಿತ್ತು, ಇವಾಗ ದೊಡ್ಡದು ಇನ್ನೊಂದು ಮಾಡಿದ್ವಿ. ಶೆಡ್ ಮಾಡಿದ್ವಿ. ಶೆಡ್ ಮಾಡಿದೀನಿ. ಏನ್ ವಸ್ತುಕ್ಕೆ ಹೊಸ ಶೆಡ್ ಮಾಡ್ಬೇಕಾದ್ರೆ ಏನ್ ಖರ್ಚಾಯ್ತು ಸರ್? ಒಂದು ಎರಡು, ಒಂದು 6-7 ಲಕ್ಷಗಳು ಕಟ್ಟಬೇಕಂದ್ರೆ 1-2 ಲಕ್ಷ ರೂಪಾಯಿ ಬೀಳ್ತು ಸರ್. 2 ಲಕ್ಷ ಸುತ್ತ ಗಾಳಿ ಆಡ್ಬೇಕು ಹಸುಗಳಿಗೆ. ಸುಮ್ನೆ ಮನೆ ತರ ಮಾಡ್ಕೊಬಿಟ್ರೆ ಏನು ಪ್ರಯೋಜನ ಇಲ್ಲ. ಸುತ್ತ ಇದಾಡ್ಬೇಕು, ಗಾಳಿ ಆಡ್ಬೇಕು. ಜಾಲರಿ ಓಡಿಸಿದೀನಿ, ವ್ಯವಸ್ಥಿತವಾಗಿ ಮಾಡಿದ್ದೀನಿ, ವ್ಯವಸ್ಥಿತವಾಗಿ ಮಾಡಿದ್ದೀನಿ. ಇತ್ತೀಚಿನ ಹೊಸ ಆಧುನಿಕ ತಂತ್ರಜ್ಞಾನದ ರೀತಿ ಮಾಡ್ಕೊಂಡಿದ್ದೀರಿ. ಯಾವಾಗ ಒಳಗಡೆ ಹೇಗೆ ವ್ಯವಸ್ಥೆ ಮಾಡಿದಿರಿ ಸರ್? ಮೇವು ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಹೊರಗಡೆ ಕಟ್ಟಾಕ್ಬಿಡ್ತೀವಿ. ಹಸುಗಳು ಎಲ್ಲ ತೊಳೆದು ನೀಟಾಗಿ ಡೈಲಿ ತೊಳಿಬೇಕು. ಡೈಲಿ ಸ್ವಲ್ಪ ತೊಪ್ಪೆ ಅಂಟ್ಕೊಂಡಿತ್ತು ಅಂದ್ರೆ ಡೈಲಿ ವಾಶ್ ಮಾಡ್ಬೇಕು. ಅದಕ್ಕೆ ಕೀಟಪಾಠ ಏನು ಬರದನ್ನೇ ಮಾಡ್ಬೇಕಂದ್ರೆ ಡೈಲಿ ವಾಶ್ ಮಾಡಿ ಫುಲ್ಲು ಕೊಟ್ಟಿಗೆ ಡೈಲಿ ಪ್ರತಿದಿನೂ ಒಂದಿನ ಮಿಸ್ ಮಾಡ್ದಂಗೆ ಡೈಲಿ ವಾಶ್ ಮಾಡ್ಬೇಕು. ಮ್ಯಾಟ್ ಎಲ್ಲ ವಾಶ್ ಮಾಡಿ ಮಾಡಿ ಮಾಡಿ ಇದು ಮಾಡಿದೀವಿ ಸರ್. ಬೆಳಿಗ್ಗೆ ಸ್ವಲ್ಪ ಹೊತ್ತು ಹೊರಗಡೆ ಕಟ್ಟಾಕ್ತಿವಿ 11 ಗಂಟೆ ಅಂತ. ತಿಂಡಿ ಸ್ವಲ್ಪ ಬಿಸಿಲು ಕಾಯ್ಬೇಕು. ಆಮೇಲೆ ತಿಂಡಿ ತಿಂದಿರ್ತೀವಲ್ಲ, ಸ್ವಲ್ಪ ಮಲ್ಕ್ ಮಾಡ್ಬೇಕು. ಮಲ್ಕ್ ಮಾಡಾದ್ಮೇಲೆ ಆಮೇಲೆ ಒಂದು 11 ಗಂಟೆ ಕಟ್ಟಾಕ್ತಿವಿ. 11 ಗಂಟೆ ಕಟ್ಟಾಕಿ ಒಂದೊಂದು ಹಸುಗಳಿಗೆ ಒಂದು 10-10 ಕೆಜಿ ಮೇವು ಹಾಕ್ತಿವಿ. 10-15 ಕೆಜಿ ಮೇವು ಹಾಕುತ್ತೀವಿ. ಮೇವು ಹಾಕ್ಬಿಟ್ಟು ಸಂಜೆ ಗಂಟನ ಹಾಕಲ್ಲ, ಅದು ಮಲ್ಕ್ ತೆಗಿಬೇಕು. ಮಲ್ಕ್ ತೆಗ್ದಾಗಲೇ ಹಾಲು ಜಾಸ್ತಿ ಬೆಳೆದು. ನಾವು ಬೆಳಗ್ಗೆಯಿಂದ ಸಂಜೆ ಗಂಟ ಮೇವು ಹಾಕ್ತಾ ತಿಂತಾಯ್ತೆ, ಚೆನ್ನಾಗಿ ಹಾಲು ಕೊಡ್ತಾ ತಿಂತಾಯ್ತೆ, ಚೆನ್ನಾಗಿ ಹಾಲು ಕೊಡ್ತೆ ಅಂತ ಹಾಕ್ತಾ ಇದ್ರೆ ಹಾಲು ಕೊಡಲ್ಲ, ಏನು ಕೊಡಲ್ಲ, ಸುಮ್ಮನೆ ಹಂಗೆ. ಅಲ್ಲ, ಅದು ಕೊಡೋದ ಏನ್ ಕೊಡೋದ ಅಂದ್ರೆ 10 ಲೀಟರ್ ಕೊಡೋದು, ಬರೀ ಒಂದ 3 ಲೀಟರ್ 4 ಲೀಟರ್ ಕೊಡೋದು, ಹಂಗಾಗ್ಬಿಡ್ತದೆ. ಅಂದ್ರೆ ಹೊರಗಡೆ ಕಟ್ಟಕ್ ಅದನ್ನ ಅಭ್ಯಾಸ ಮಾಡ್ಬೇಕು. ಅದೇ ಬೆಳಗ್ಗೆ ತಿಂಡಿ ಮಡಗ ತಕ್ಷಣ ಹಾಲು ಕರ್ದಿ ತಿಂಡಿ ಮಡಗ ತಕ್ಷಣ ಹೊರಗಡೆ ಕಟ್ಟಾಕ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಬಿಸಿಲಕ್ಕೆ ಆದ್ಮೇಲೆ ಒಂದು 11 ಗಂಟೆ ಆದ್ಮೇಲೆ ಲೇಟ್ ಆಗಿ ಸ್ವಲ್ಪ ಮೇವಿಗೆ ಬಿಡ್ಬೇಕು. ಒಂದ 11 ಗಂಟೆ ಮೇವು ಕಟ್ಟಾಕದ್ಮೇಲೆ ಸಂಜೆ ಗಂಟನು ಮೇವು ಹಾಕ್ಬಾರ್ದು ಹಾಲು ಕರೆ ಟೈಮ್ ಗಂಟನು. ಹಾಲು ಕರದ್ಮೇಲೆ ಬೇಕಾದ್ರೆ ಮಲ್ಗ್ಬಿಟ್ಟಿರ್ತಾವಲ್ಲ, ಕೇಳಲ್ವಾ ಮೇವ್ ನಾವು? ಇಲ್ಲ, ಒಂದೇ ಸಲ ಮೇವು ಹೊಟ್ಟೆ ತುಂಬಿಸ್ಬಿಡ್ತೀವಲ್ಲ, ಈಗ ಮಿಷಿನ್ ಅಲ್ಲಿ ಕಡ್ಡಿ ಹೊಡೆದಿದ್ದು ಹೊಟ್ಟೆ ತುಂಬಿಡುತ್ತೆ, ಪೂರ್ತಿ ಗಬಗಬ ಅಂತ ಮೇಯ್ದು ಬಿಡ್ತದೆ. ಇನ್ನ ಹಾಕಲ್ವಲ್ಲ ಸಂಜೆ ಗಂಟ ಮಲ್ಕೊಂಡು ಮಲ್ಗ್ ತಗೋತಾ ಇರ್ತದೆ. ಚೆನ್ನಾಗಿ ಜೀರ್ಣ ಆಗ್ತದೆ, ತಿಂದಿ ಚೆನ್ನಾಗಿ ಜೀರ್ಣ ಆಗ್ತದೆ, ಶರೀರಕ್ಕೆ ಸೇರುತ್ತೆ. ಹೌದೌದು. ಒಂದೊಂದು ಹಸುಗಳು ಒಂದು ಅಂದಾಜು ಎಷ್ಟು ಲೀಟರ್ ಹಾಲು ಕೊಡ್ತಾ ಇದಾವೆ ನಿಮ್ಗೆ ಇವಾಗ? ಸರ್, ನಮ್ಮನೆ ಇರೋದು ಒಂದು 11-12 ಲೀಟರ್ ಹಿಂಗೆ ಕೊಡುತ್ತೆ ಸರ್ ಒಂದೊಂದು ಟೈಮ್ಗೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದ್ರೆ ಗಬ್ಬ ಆಗಿದೆಯಲ್ಲ, ಅದರಿಂದ ಇಲ್ಲ ಸರ್ ಎಲ್ಲ ತೆನಾಗಿದೀವಿ ಅಂದ್ರೆ ಒಂದೊಂದು 3 ತಿಂಗಳು, ಒಂದ್ 2 ತಿಂಗಳು, ಒಂದ್ 7 ತಿಂಗಳು ಹಿಂಗಾಗಿದ್ದೇವೆ. ಒಂದ್ 3 ನಿಲ್ಸ್ಬಿಟ್ಟಿದೀವಿ, ಒಂದ್ 4 ಕರಿತಾ ಇದೀವಿ ಸರ್. ಹೌದು. ಇದಕ್ಕೆಲ್ಲ ಗರ್ಭಧಾರಣೆಗೆಲ್ಲ ಏನ್ ಮಾಡ್ತಾರೆ ಸರ್? ಗರ್ಭಧಾರಣೆ ಅದು ಈಟ್ ಬಂದ್ಮೇಲೆ ಇಲ್ಲಿ ಪಕ್ಕದೂರಲ್ಲಿ ಒಬ್ರು ಇದ್ ಮಾಡೋರ ಸರ್, ಈಟ್ ಕೊಡೋರು. ಅವರು ಇದ್ ಮಾಡದ ಬಂದ್ ಫೋನ್ ಮಾಡ್ತಾರೆ ಗರ್ಭಧಾರಣೆ, ಕೃತಕ ಗರ್ಭಧಾರಣೆ ಅವ್ರು ಬಂದು ಇದ್ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಅವರ ವೆಟರ್ನರಿ ಸರ್. ಅದಾದ್ಮೇಲೆ ಈಗ ನಿಮ್ಗೆ ಇವುಗಳಿಗೆ ಕಾಡ್ತಕ್ಕಂತ ಕೆಲವು ಸಮಸ್ಯೆಗಳು ಏನಾರ ಆರೋಗ್ಯ ಸಮಸ್ಯೆಗಳಾದ್ರೆ ಇವುಗಳಿಗೆಲ್ಲ ಹೇಗೆ ನಿರ್ವಹಣೆ ಮಾಡ್ಕೊಳ್ತೀರಿ? ಆ ಥರ ಏನಾದ್ರು ಸಮಸ್ಯೆ ಕಂಡಿದೆಯಾ ನಿಮಗೆ? ಸರ್, ಹಸುಗಳಲ್ಲಿ ಮೇನ್ ಆಗಿ ಏನಪ್ಪ ಅಂತಂದ್ರೆ ಕೆತ್ತಲು ಬಾವು. ಕೆತ್ತಲು ಬಾವುನ ಅದನ್ನ ನೀಟಾಗಿ ಹಾಲು ಕರಿಬೇಕು ಸರ್. ಈಗ ನಮ್ಮನೆ ಹಾಲು ಕರೆಯೋ ಮಿಷಿನ್ ಇದೆ, ಹಾಲು ಕರೆಯೋ ಮಿಷಿನ್ ಇದ್ರೂ ನಾವು ಲಾಸ್ಟಲ್ಲಿ ಕೈಲಿ ಹಾಲು ಕರಿಲೇಬೇಕು. ಕೆತ್ತಲಲ್ಲಿ ಒಂಚೂರು ಬಿಡೋಂಗಿಲ್ಲ ಹಸು. ಈಗ ಬೆಳಿಗ್ಗೆ ಎಲ್ಲೋಯ್ತೀವೋ ಬಿಡ್ತೀವಿ ಒಟ್ಟಿನಲ್ಲಿ, ಸಂಜೆ ಬಂದು ಹಾಲು ಕರಿಲೇಬೇಕು ನಾವು. ಹಾಲು ಕರಿಲೇಬೇಕು, ಏನಪ್ಪ ಅಂದ್ರೆ ಅದೊಂದು ಪ್ಲಸ್ ಹುಷಾರಿಲ್ದಾಗ ನೋಡ್ಕೋಬೇಕು ಸರ್. ಅಲ್ಲ, ಹಾಲು ಕರಿಬೇಕು, ಮಿಷನ್ ಇದೆ ಅಂತ ಹೇಳ್ತೀರಿ, ಮಿಷನ್ ಅಲ್ಲಿ ಎಲ್ಲ ಕಂಪ್ಲೀಟ್ ಹಾಲು ನೀರು ಹಾಕ್ಬಿಡುತ್ತಲ್ಲ, ಇನ್ನೇ ನೀವು ಕೈ ಹಾಕಿ ಲಾಸ್ಟ್ ಅಲ್ಲಿ ಸ್ವಲ್ಪ ಇರುತ್ತೆ, ಕೈ ಹಾಕಿ ಕರಿಬೇಕು. ಒಬ್ಬೊಬ್ರು ಗೊತ್ತಿರಲ್ಲ ಅದರಿಂದ. ಈಗ ಮಿಷನ್ ತಗೋಬೇಕು ಅಂತ ಯಾಕೆ ಅನಿಸ್ತು ನೀವು ಕೈಲಿ ಮನೆಯಲ್ಲಿ ಜನ ಕಡಿಮೆ ಅಂತಂದ ಸರ್? ಅದು ಡೈಲಿ ಏನಪ್ಪ ಅಂತಂದ್ರೆ 1-2 ಹಸು ಕರಿಬಹುದು. ಈಗ ಏನಪ್ಪ ಅಂದ್ರೆ 1 ತಿಂಗಳ ಗಂಟ ಬೇಕಾದ್ರೆ 1-2 ಹಸು 6 ಹಸುಗಳಂಟು ಕರಿಬಹುದು. ಬತ್ತ ಬತ್ತ ಬೇಜಾರಾಗುತ್ತಲ್ಲ ಸರ್. ಈಗ ಮಿಷಿನ್ ಬಂದಿರೋದ್ರಿಂದ ನಾನು ಈಗ ಟೈಮ್ ಉಳಿತಾಯ ಆಗುತ್ತೆ. ಈಗ 1 ಅವರ್ ಇಬ್ರು ಕುತ್ಕೊಂಡ್ರೆ 1 ಅವರ್ ಹಾಲು ಕರಿಯಕ್ಕೆ ಅದು ಮಿನಿಮಮ್ ಅಂದ್ರೆ 10 ನಿಮಿಷ 1/2 ಗಂಟೆ ಕರೆದಿಸಾಗ್ತದೆ ಆ ತರ. ಅದಕ್ಕೆ ವಿದ್ಯುತ್ ಸಂಪರ್ಕ ತೊಂದರೆ ಆದ್ರೆ ಸರ್? ವಿದ್ಯುತ್ ಸಂಪರ್ಕ ತೊಂದರೆ ಆದಂದ್ರೆ UPS ಮಾಡಿಕೊಂಡಿದೀವಿ ಡೈರಿ ಕಡೆಯಿಂದ. ನಾವು ಸಬ್ಸಿಡಿಲಿ ತಗೊಂಡಿದೀವಿ ಸರ್. UPS ಬ್ಯಾಟ್ರಿ ಎಲ್ಲ ತಗೊಂಡಿದೀವಿ, ಮಿಷಿನ್ ಎಲ್ಲ ಡೈರಿ ಕಡೆಯಿಂದ ಇದು ಮಾಡಿದ್ದಾರೆ. ಸಹಾಯಧನ ಏನಾದ್ರು ದೊರೀತಾ ನಿಮ್ಗೆ ಸರ್? ಸಹಾಯಧನ 65,000 ರೂಪಾಯಿ ಇದ್ದಿದ್ದು 46,000ಕ್ಕೆ ತಗೊಂಡಿದೀವಿ ಸರ್. ಒಂದಷ್ಟು ಸಬ್ಸಿಡಿ ಸಿಕ್ಕಿದೆ. ಹೌದು ಸರ್, ಅನುಕೂಲ ಆಯ್ತು. ಅನುಕೂಲ ತುಂಬಾ ಅನುಕೂಲ ಆಗಿದೆ. ಈಗ 3-4 ವರ್ಷದಿಂದ ಅದೇ ಮಾಡ್ತಾ ಇರೋದು, ಫುಲ್ ಆರಾಮಾಗಿದೆ ಸರ್. ಈಗ ಎಲ್ಲರೂ ನಿಮ್ಮನ್ನ ನೋಡ್ಕೊಂಡು ತಡಿಯಪ್ಪ ಸುಲಭವಾಗಿದೆ, ನೀವ್ ಹೇಳ್ತಾ ಇದ್ರಿ ಒಳ್ಳೆ ಆದಾಯ ಇದೆ, ಸಿಟಿಗೆ ಹೋಗೋದ್ ಬೇಡ ಅಂತ ಎಲ್ರು ನಿಮ್ ರೀತಿ ಈ ಪಶುಪಾಲನೆಗೆ ತೊಡಗಬೇಕು ಅಂದ್ರೆ ನೀವೇನಂತ ಹೇಳ್ತೀರಿ ಸರ್? ಮಾಡಿದ್ರೆ ಒಳ್ಳೇದು. ಈಗ ಅಲ್ಲೋಗಿ ಬರೀ ಒಂದು 10,000-12,000 ಸಂಬಳ ಮಾಡೋದ್ಕಿಂತ ಇದು ನಮ್ದು ಓನ್ ಕೆಲಸ. ಇಲ್ಲಿ ಏನಪ್ಪ ಅಂದ್ರೆ ನಮ್ ಕಣ್ ಮುಂದೆ ಇರುತ್ತೆ, ಯಾರು ತಂಟೆ ಎಲ್ಲ ತಗರಲ್ಲ, ಊರ ಹಳ್ಳಿ ಜೀವನ ಬೆಟರ್ ಅಲ್ಲ ಸರ್? ಬೆಟರ್ ಅನ್ಸ್ತಿದ್ಯಾ? ಬೆಟರ್, ಸೂಪರ್ ಆಗಿ ಯುವಕರು. ಹೌದೌದು, ಯಾಕೆಂದ್ರೆ ಎಲ್ಲಾ ರೀತಿ ನೋಡ್ಕೊ ಬಂದವ್ರ ಹೇಳ್ತಾರೆ ಕೈವಾಲ್ ಕಷ್ಟ ಅಂತ. ನೀವಿನ್ನು ಯುವಕರಾಗಿದ್ದೀರಾ, ಹಳ್ಳಿ ಜೀವನನೇ ಚಂದ ಅಂತ ಹೇಳ್ತಾ ಇದ್ರಿ. ಹೌದೌದು, ಆದ್ರೆ ನಿಮ್ಗೆ ಕಲ್ಪನೆ ಇಲ್ವಾ ನಗರ ಜೀವನಕ್ಕೆ ಹೋದ್ರೆ ಸುಖವಾಗಿರುತ್ತೆ ಅಂತ? ಹೌದು, ಏನಿಲ್ಲ ಸರ್, ಏನ್ ತೊಂದ್ರೆ ಇಲ್ಲ, ಹಳ್ಳಿಲೇ ಚಂದ ನಮ್ಗೆ. ಹಳ್ಳಿ ಚಂದ, ಅಂದ್ರೆ ಆದಾಯ ಇಲ್ಲಿ ಆಗುತ್ತಲ್ಲ ಸರ್, ಡಬಲ್ ಆಗುತ್ತೆ ಅಲ್ಲಿಗಿಂತ ಇಲ್ಲಿ. ಒಟ್ಟಿನಲ್ಲಿ ನಿಮ್ಗೆ ಈಗ ಎಲ್ಲಿ ಹೋದ್ರೂ ಕೂಡ ಗಳಿಕೆ ಮುಖ್ಯ. ಗಳಿಕೆ ಮುಖ್ಯ ಸರ್, ಜೀವನದ ನೆಮ್ಮದಿ ಮುಖ್ಯ. ನೆಮ್ಮದಿ ಮುಖ್ಯ. ಈಗ ಪಶುಪಾಲನೆ ಅಲ್ಲದೆ ಈ ಒಂದು ಏನ್ ನಿಮ್ಮ ಹಸು ಸಾಕಾಣಿಕೆಗಳು ಅಲ್ಲದೆ ಬೇರೆ ಇನ್ನೇನು ನಿಮ್ಮ ಕೃಷಿ ಜೀವನದ ಚಟುವಟಿಕೆ ಇದೆ ಹೇಳಿ ಸರ್? ಅದೇ ಹೂಕೋಸ್ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳಿತೀವಿ, ಇನ್ನ ಬೇಬಿಕಾನು ಮಾಮೂಲಿ ಮುಸ್ಕುನ್ ಜೋಳ ಬೆಳಿತೀವಿ ಸರ್. ಇದ್ರ ಜೊತೆಗೆ ನೀವು ಅದೆಲ್ಲ ಬೆಳಿಬೇಕು ಅಂತ ಹೇಳಿದ್ರೆ ಸಮಯ ಹೇಗೆ ಸರ್? ಸಮಯ ಏನಪ್ಪ ಅಂತಂದ್ರೆ, ಈಗ ನಾವು ಬೆಳಿಗ್ಗೆಯಿಂದ ಕೊಟ್ಟಿಗೆ ತೊಳೆಗೆ ಹಿಡಿದು ಮಾಡಿ ಎಲ್ಲ ಮಾಡಿ 11 ಗಂಟೆ ಆಗುತ್ತೆ ಸರ್. ಹಸುಗಳೆಲ್ಲ ಕಟ್ ಹಾಕಿ ಒಳಗಡೆ ಎಲ್ಲ ಮಾಡಿಸಲು 11 ಗಂಟೆ ಆಗುತ್ತೆ. ಇನ್ನು 11 ಗಂಟೆ ಮೇಲೆ ಸಂಜೆ ಗಂಟನೂ ಫ್ರೀ ನಾವು. ಫ್ರೀ ಅಂತ ಅಂದ್ರೆ ಅಲ್ಲಿ ತನಕ ನೀವು ಜಮೀನಲ್ಲಿ ಕೆಲಸ ಮಾಡೋದು ಅಂತ? ಅಲ್ಲಿ ಗಂಟ ಜಮೀನಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡ್ತೀವಿ. ಈಗ ಸರ್ ಹಿಂಗೆ ಮನೆ ಹಸುಗಳದೇನು ತೊಂದರೆ ಇಲ್ಲ, 11 ಗಂಟೆ ಗಂಟ ಕಡ್ಡಿ ತಂದು ನೋಡ್ಕೋತಾರೆ, ಏನ್ ತೊಂದರೆ ಇಲ್ಲ. ಹಸುಗಳು ಮೇದೂಡ್ ಮಲ್ಕೋತ ಅಷ್ಟೇ, ಏನ್ ತೊಂದರೆ ಇಲ್ಲ, ಅದ್ರದ್ದೇನಿಲ್ಲ. ಇನ್ನು 11 ಗಂಟೆ ಮೇಲೆ ಹೊಲದ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೆಲಸ ಮಾಡ್ಕೋತೀವಿ ಅಷ್ಟೇ. ಮತ್ತೆ ನಿಮ್ಗೆ ಸ್ವಲ್ಪ ಆಚೆ ಈಚೆ ಸ್ನೇಹಿತರ ಜೊತೆ ಓಡಾಟ ಮಾತುಕತೆ ಇವಕ್ಕೆಲ್ಲ ಸಮಯ ಇದೆ? ಇಲ್ಲ ಸರ್, ಮನೋರಂಜನೆ ಓಡಾಡ್ತೀವಿ ನಾವು, ಯಾಕಂದ್ರೆ ಅದು ನೈಟ್ ಹೊತ್ತೆಲ್ಲ ಓಡಾಡ್ತೀವಿ. ಆಮೇಲೆ ಪ್ಲಸ್ ಈಗ ಮದ್ವೆ ಸಮಾರಂಭ ಏನಾದ್ರು ಇತ್ತ ಅಂತಂದ್ರೆ ಹೊಲ ಕೆಲಸ ಮಾಡಲ್ಲ, ಇವತ್ತಿಲ್ದ ನಾಳೆ ಮಾಡ್ಕೊಳ್ಳೋಣ. ಅದು ಹಸು ಕೆಲಸ ಹಂಗಲ್ವಾ, ಫಸ್ಟ್ ಹಸು ಕೆಲಸ ಫಸ್ಟ್ ಮೇನ್, ಆಮೇಲೆ ಸ್ನೇಹಿತರದೆಲ್ಲ, ಆಮೇಲೆ ನೆಕ್ಸ್ಟ್ ಅನ್ನೋದು. ಅವ್ರೇನ್ ಮಾಡಲ್ಲ ಆ ತರ. ಅದೇ ಈಗ ಬೆಳಿಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಸ್ನೇಹಿತರು ಕೆಲವು ಕೂಟ ಇರುತ್ತೆ, ಬಾ ಹೋಗೋಣ ಸರ್, ಅದೇನೇ ಇದ್ರು ಅಂತಂದ್ರು ಈಗ ಪ್ಲಸ್ ಈಗ ನಾನು ನನ್ನ ಹೆಂಡತಿ ಇರ್ಬೇಕು 4 ರೇಖೆ, ಇಲ್ಲ ನಮ್ಮಅಮ್ಮ ನಮ್ಮಅಪ್ಪ ಇರ್ಬೇಕು ಆತರ. ಯಾರು ಮನೆ ಹತ್ರ ಒಟ್ಟಲ್ಲಿ ಒಬ್ರು ಇರ್ಬೇಕು ಸರ್, ಈಗ ನಾನ್ ತಪ್ಪರೆ ನಮ್ಮ ಅಮ್ಮ ಇರ್ಬೇಕು. ಅಲ್ಲ ಯಾಕೆ ಹೇಳಿದೆ ಅಂದ್ರೆ, ನೀವು ನಿರಂತರವಾಗಿ ಊರಲ್ಲಿ ಇರ್ತೇನೆ, ಬೆಳಿಗ್ಗೆ ಹಸು ನೋಡ್ತೇನೆ, ಮಧ್ಯಾಹ್ನ ಹೊಲ ನೋಡ್ತೇನೆ ಅಂತ ಹೇಳ್ತಾ ಇದ್ರೆ, ಹೊಲ ಗದ್ದೆ ಮನೆ ನೋಡ್ಕೊಂಡು ಹೋಗುವಂತ ಇರೋರ್ಗೆ ಸಮಸ್ಯೆಗಳಲ್ಲ. ಅದನ್ನ ಬಿಟ್ಟು ಬೇರೆ ಎಲ್ಲಾನು ನೋಡಕ್ ಹೋಗ್ತಾರಲ್ಲ ಯುವಕರು, ಆತರ ಅಭ್ಯಾಸ ಇರೋರ್ಗೆ ನಾನು ಕೇಳ್ತಾ ಇರೋದು, ನಿಮ್ಗೆ ಆತರ ಅಭ್ಯಾಸಗಳಿದ್ವು ಅಂತ? ಆತರ ಏನಿಲ್ಲ ಸರ್, ಈಗ ನಮ್ಮನೆ ಎಲ್ಲ 4 ಜನನು ಮಾಡೋದ್ರೆ ನಾವು ಸ್ನೇಹಿತರು ಕೂಟ ಹೇಳ್ತಾ ಇರೋದು, ಸ್ನೇಹಿತರು ಕೂಟ ಆತರ ಏನಿಲ್ಲ ಸರ್, ಆತರ ಏನಿಲ್ಲ, ಆತರ ಇಟ್ಕೊಳ್ಳಬಾರ್ದು ಈಗ ಇದ್ರಲ್ಲಿಲ್ಲ. ಇಟ್ಕೋ, ಸ್ನೇಹಿತರು ಇರ್ಬೇಕು, ಅದನ್ನೇ ಉದ್ಯೋಗ ಅದನ್ನೇ ಉದ್ಯೋಗ ಮಾಡ, ಕರೆಕ್ಟ್, ಅದನ್ನೇ ಉದ್ಯೋಗ ಮಾಡ್ಕೋಬಾರ್ದು. ಕೆಲವರೆಲ್ಲ ಸುಮ್ನೆ ಅಲ್ಲಿಗೆ ಹೋಗೋ ಇಲ್ಲಿಗೆ ಹೋಗೋ ಜೊತೆ ಕಟ್ಕೋ ಹೋಗೋ ಅಂತ. ಈಗ ನಿಮ್ಮ ಈ ಬೇರೆ ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ದೀರಲ್ಲ, ಈ ಬೆಳೆಗಳಲ್ಲಿ ನೀವೇನು ಆದಾಯ ಕಾಣ್ತಾ ಇದ್ದೀರಿ ಅಂತ ಹೇಳಿ ಸರ್? ಈಗ ಹೂಕೋಸ್ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳಿತೀವಿ, ಜೋಳ ಬೆಳಿತಿದ್ದೇವಲ್ಲ, ಅದರಲ್ಲ ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಆಗುತ್ತೆ ಸರ್. ಆ ಖರ್ಚು ಹಂಗೆ ಬರುತ್ತೆ, ಸ್ವಲ್ಪ ರೇಟ್ ಸಿಕ್ಕರೆ ದುಡ್ಡಾಗುತ್ತೆ, ಈಗ ಖರ್ಚಿಲ್ಲ ಅಂದರೆ ಹಂಗೆ ಇದು ಆಗುತ್ತೆ. ನಮಗೆ ಮೇನ್ ಸರ್ ಹಸುಗಳದ್ದು ಅಷ್ಟೇ ಫಸ್ಟ್, ಅದಕ್ಕೆ ಮುಖ್ಯ ಹಸುಗಳದೇ ಮುಖ್ಯ. ಬೇರೆದು ಅಂತಂದ್ರೆ ಅದಕ್ಕೆಲ್ಲ ಪಂಪ್ ಸೆಟ್ ಇದೆಯಾ? ಅದಕ್ಕೆಲ್ಲ ಪಂಪ್ ಸೆಟ್ ಇದೆ, ಈಗ ಜಮೀನೆಲ್ಲ ಖಾಲಿ ಬಿಡೋದ್ ಬದಲು ಎಲ್ಲ ಇದು ಮಾಡ್ಕೋತೀವಲ್ಲ ಸರ್. ಅಂದ್ರೆ ಅವ್ರು ನಿಮಗೆ ಗುತ್ತಿಗೆ ಕೊಟ್ಟಿದ್ದಾರೆ ಇಷ್ಟಕ್ಕೆ ಅಂತ ಮಾತಾಡ್ಕೊಂಡು? ಹಾಂ, ವರ್ಷಕ್ಕೆ ಅಂತ ಕೊಡ್ತೀವಿ ಸರ್. ಗುತ್ತಿಗೆ ಅವ್ರೇನು ಕೃಷಿ ಮಾಡಲ್ಲ? ಅವ್ರೇನ್ ಮಾಡಲ್ಲ ಸರ್, ಅವ್ರೇನ್ ಮಾಡಲ್ಲ. ಅದು ಬಂದಿದ್ದ ಬೆಳೆಯ ಆದಾಯ ನಿಮ್ದೆ, ನಷ್ಟ ನಿಮ್ದೆ, ಎಲ್ಲ ನಮ್ದೇನೆ. ಒಟ್ಟಿನಲ್ಲಿ ವರ್ಷಕ್ಕೆ ಇಷ್ಟಂತ ಕೊಡ್ಬೇಕು ಅವ್ರಿಗೆ ನಾವು. ಹೌದು ಸರ್, ಈಗ ದನದ ತೊಪ್ಪೆದೆಲ್ಲ ಬಿದ್ದಿರ್ತಲ್ಲ ಸರ್, ಅದೆಲ್ಲ ನಾವು ಯಾವತ್ತೂ ಮಾರಿಲ್ಲ ಇದುವರೆಗೂ. ಎಲ್ಲ ಈಗ ಒಂದ್ಸಲಿ ಮಾರಾಕಿದೆ ಅಷ್ಟೇ ಸರ್, ಒಂದ 7 ಟ್ರ್ಯಾಕ್ಟರ್ 8 ಟ್ರ್ಯಾಕ್ಟರ್ ಮಾರಾಕ್ತಾವ. ಇನ್ನ ಒಂದು ಎಕರೆ ಒಂದ್ 8 ಟ್ರ್ಯಾಕ್ಟರ್ ಒಂದೇ ಸಲ ಹಾಕ್ಬಿಡ್ತೀವಿ, ಇನ್ನ 2 ವರ್ಷ ಹಾಕಲ್ಲ ಅದಕ್ಕೆ. ಭೂಮಿ ಹಂಗೆ ತಾಕತ್ತಿರುತ್ತೆ ಸರ್. ನಾವು ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಭೂಮಿ ಹಂಗೆ ತಾಕತ್ತಿರುತ್ತೆ. ನಾವು ಈ DAP ಇವೆಲ್ಲ ತಂದು ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ ತಂದು ಹಾಕ್ತಿವಲ್ಲ, ಅದೆಲ್ಲ ಏನಪ್ಪ ಅಂತಂದ್ರೆ ಹಿಂಗ್ ಬೆಳ್ದ್ಬಿಡುತ್ತೆ, ಹೊಂಟೋಗ್ಬಿಡುತ್ತೆ. ಆ ಭೂಮಿಗೆ ತಾಕತ್ತಿರ್ಬೇಕು ಏನಾದ್ರು. ಈಗ ಅಳ್ಜೋಳ ಹಾಕ್ತಿರಲ್ಲ, ಅಳ್ಜೋಳ ಹಾಕದ್ಮೇಲೆ ಅದು ವ್ಯವಸಾಯ ಎಲ್ಲ ಹೀರ್ಕೊಬಿಡುತ್ತೆ, ಅದ್ರಲ್ಲಿ ಏನೂ ತಾಕತ್ತಿರಲ್ಲ. ಆಮೇಲೆ ಏನಿದ್ರು ತಿಪ್ಪೆ ಗೊಬ್ಬರ ಹಾಕಿದ್ರೆ ಮಾತ್ರ ಫಲವತ್ತಾಗಿ ಚೆನ್ನಾಗಿ ಕೊಡೋದು. ತಿಪ್ಪೆ ಗೊಬ್ಬರ ತೊಂದರೆ ಇಲ್ಲ? ಇಲ್ಲ ಸರ್. ಈಗ ನೋಡಿ, ನಾವು ಗೌರ್ಮೆಂಟ್ ಗೊಬ್ಬರ ಹಾಕ್ಬೇಕು ಅಂತಾರೆ, ಈಗ ನಾವು ತಿಪ್ಪೆ ಗೊಬ್ಬರ ಒಂದು 8 ಟ್ರ್ಯಾಕ್ಟರ್ ಹಾಕಿರ್ತೀವಲ್ಲ, ಒಂದೇ ಮೂಟೆ ಗೊಬ್ಬರ ಕೊಡತ್ತೆ ಅಷ್ಟೇ, ಯಾವುದೇ ಬೆಳೆ ಆದ್ರೂ ಹಂಗೆ ಚೆನ್ನಾಗಿ ತಾಕತ್ ಬರುತ್ತೆ. ಈ ರೀತಿಯ ಯಾವುದು ನೀವು ಹೇಳ್ತಾ ಇರೋದು ಸಾವಯವ ಗೊಬ್ಬರಗಳನ್ನ ಬಳಸ್ಬೇಕು ಅಂತ? ಈ ಕೊಟ್ಟಿಗೆ ಗೊಬ್ಬರ ಏನೋ ನಿಮ್ಗೆ ಸಿಕ್ಬಿಡುತ್ತೆ ಹಸುಗಳಿರೋದ್ರಿಂದ, ಈ ಎರೆಹುಳು ಗೊಬ್ಬರವನ್ನು ಮಾಡ್ಕೋಬೇಕು ಅಂತ ಅನ್ಸಿಲ್ವಾ ಸರ್? ಎರೆಹುಳು ಅಂತಂದ್ರೆ ನಮ್ಗೆ ಕೊಟ್ಟಿಗೆದ ಗೊಬ್ಬರ ಇದೆಲ್ಲ, ವಿವಿ ಇದೆ ನಮ್ಗೆ, ನಾವೇನ್ ಜಾಸ್ತಿ ಮಾರಲ್ಲ ಸರ್. ಎರೆಹುಳು ಗೊಬ್ಬರ ಮಾಡ್ಕೊಂಡ್ರೆ ನೀವು ಮಾಡ್ಕೊಂಡ್ರೆ ಉತ್ತಮ, ಅಂದ್ರೆ ನಮ್ಗೆ ಜಾಗನು ಇಲ್ಲ, ಎಲ್ಲ ಇದು ತೊಂದರೆ ಇಲ್ಲ ಸರ್. ಅವಕಾಶ ಇದೆ ಹಾಗಾದ್ರೆ ನೀವು 1 ಎಕರೆ ಜೊತೆಗೆ ಸ್ವಲ್ಪ ಆದಾಯ ಮಾಡ್ಕೊಂಡು ಬೇರೆ ಯಾರಾದ್ರೂ ಜಮೀನ್ ಕೊಟ್ರೆ ಅದು ಕೊಂಡ್ಕೊಳ್ಬಹುದು. ಹೌದು ಸರ್, ಅದು ಕೊಟ್ಟಿಗೆ ಮಾಡೋಕ್ಕಿಂತ ಮುಂಚೆನೆ, ಹಸುಗಳು ಮಾಡೋಕ್ಕಿಂತ ಮುಂಚೆ ನಾನು ಎರೆಹುಳಕ್ಕೆ ಅನ್ಬಿಟ್ಟು ಕೃಷಿ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕಿದೆ, ಅವರು ಕಟ್ಟಿ ಎಂದಿದ್ರು. ಈಗ ಕಟ್ಟಿದ್ರೆ ಸುಮ್ಮನೆ ಇದೆಲ್ಲ ಜಾಗ ಇದಾಗುತ್ತೆ ಅಂದ್ಬಿಟ್ಟು ಕೊಡಿ ಹಾಕಿಸ್ಬಿಟ್ಟೆ ಸರ್, ಅದರಿಂದ ಮಾಡ್ಕೊಳಕ್ಕಾಗಲಿಲ್ಲ. ಈಗ ತಿಪ್ಪೆ ಗೊಬ್ಬರನೇ ನನಗೆ ಎರೆಹುಳಕ್ಕಿಂತ ಡಬಲ್ ಆಗ್ತಾಯಿದೆಲ್ಲ, ಅದೇ ಚೆನ್ನಾಗಾಗ್ತದೆ, ತಪ್ಪಿನೂ ಆಗ್ತದೆ ಚೆನ್ನಾಗಿ. ಹೌದು ಸರ್. ಈಗ ಒಟ್ಟಾರೆಯಾಗಿ ಒಟ್ಟು 1 ತಿಂಗಳಿಗೆ ನಿಮಗೆ ಒಂದು 8 ಹಸು ಅಂತ ಅನ್ಕೊಳ್ಳೋಣ, ಬೇಡ ಕೊನೆ ಪಕ್ಷ 5 ಹಸು ಅಂತ ಇಟ್ಕೊಂಡ್ರು, ನಿಮ್ಗೆ ಏನು ಒಟ್ಟಾರೆ ಖರ್ಚೆಲ್ಲ ಕಳೆದು ನೀವೇನು ಆದಾಯ ಗಳಿಸ್ಬೋದು ಸರ್? 8 ಹಸು ಅಂತಂದ್ರೆ ಕರೆಕ್ಟಾಗಿ ಒಂದು 10 ಲೀಟ್ರ್ ಒಂದು ಡೈಲಿ ಒಂದು 40 ಲೀಟ್ರ್ ಹಾಕೊಂಡ್ರು ನಮಗೆ ಫಸ್ಟು 8 ಹಸು ಪೂರ್ತಿ ಕರೆದಿದ್ದು ಒಂದು 45,000-46,000 ಬಸ್ ಸಿಕ್ತಿತ್ತು ಸರ್. ಖರ್ಚೆಲ್ಲ ಕಳೆದು ಒಂದು 25,000 ಸಿಗೋ ಸರ್, ಬರೀ 15 ದಿನಕ್ಕೆ ತಿಂಗಳಿಗೆ ಒಂದು 50 ಸಿಗತ್ತೆ ಸರ್. ಮಾಡ್ಕೊಂಡು ಹೋದ್ರೆ ಬೇರೆ ನಮ್ಗೆ ಇನ್ನೇನು ಊರುಗಳಲ್ಲಿ ಇಂಥ ಖರ್ಚುಗಳಿರಲ್ಲ, ನಾವು ಬೇರೆ ಮನೆ ಬಾಡಿಗೆ ಕಟ್ಟಬೇಕು, ಹೌದು ಸರ್, ಓಡಾಡಬೇಕು, ಅವೆಲ್ಲ ಏನು ರಿಸ್ಕ್ ಇಲ್ಲ ಇಲ್ಲಿ ಸರ್, ರಿಸ್ಕ್ ಇಲ್ಲ ಇಲ್ಲಿ. ಏನಪ್ಪಾ ಅಂದ್ರೆ ಒನ್ ಅವರ್ ಕೆಲಸ ಮಾಡ್ಬೇಕು ಅಷ್ಟೇ, ಬೇರೆ ಎಕ್ಸ್ಟ್ರಾ ಖರ್ಚುಗಳಿರಲ್ಲ, ಖರ್ಚಿರಲ್ಲ. ಹಾಗಾಗಿ ಒಂದು ನೆಮ್ಮದಿಯ ಜೀವನ, ನೆಮ್ಮದಿ ಜೀವನ, ಸ್ವಾವಲಂಬಿ ಜೀವನ. ಅಂದ್ರೆ ಏನು ತೊಂದರೆ ಅಂತಂದ್ರೆ, ಈಗ ನಮ್ಮ ಅಪ್ಪ ಅಮ್ಮ ನಾನು ಎಲ್ಲ ಇದೀವಲ್ಲ, ತೊಂದರೆ ಇಲ್ಲ. ಈಗ ನಮ್ಮ ಅಪ್ಪ ಅಮ್ಮ ಇರ್ತಾರೆ, ನಾವು ಹೋಗ್ತೀವಿ ಹೊರಗಡೆ, ನಮ್ಮ ಅಪ್ಪ ಅಮ್ಮ ಹೊರಗಡೆ ನಾವಿರ್ತೀವಿ, ಅವಾಗೇನು ತೊಂದರೆ ಇಲ್ಲ. ಬರೀ ಇಬ್ರು ಎಲ್ಲರೂ ಹೊಂಟೋಗ್ಬಿಟ್ರೆ ಹಸುಗಳು ಯಾರು ನೋಡ್ಕೋತಾರೆ, ಅದರಿಂದ ಎಲ್ಲ ಮನೆ ಜನ ಇರ್ಬೇಕು ನಾವು ಸರ್, ಮನೆ ಜನ ಇರ್ಬೇಕು, ಅದ್ರಲ್ಲಿ ನೀಟಾಗಿ ನೋಡ್ಕೊಳ್ಳೇ ಇರ್ಬೇಕಷ್ಟೇ. ಹೈನುಗಾರಿಕೆಯಲ್ಲಿ ಒಂದು ಸ್ವಾವಲಂಬಿ ಜೀವನ ಕಟ್ಕೋಬಹುದು ಅಂತ, ಆರಾಮ ಕಟ್ಕೋಬಹುದು ಸರ್, ಸೂಪರ್ ಕಟ್ಕೋಬಹುದು. ಆಗ್ಲಿ, ಈಗ ನಿಮ್ಮ ಈ ಹೈನುಗಾರಿಕೆಯ ಅನುಭವವನ್ನ ಕೇಳಬೇಕು ಯುವಕರು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು ಮೂರು ಬಾರಿ ಹೇಳಿ. 63 61 59 1405 63 61 59 1405 ಹೇಳಿ ಸರ್. 63 61 59 1405 ಧನ್ಯವಾದಗಳು ಹರೀಶ್ ಕುಮಾರ್, ನಮಸ್ಕಾರ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇದುವರೆಗೆ ಕೋವಿಡ್ ಸಂಕಷ್ಟದಲ್ಲಿ ಹಾಗೂ ನಂತರದ ದಿನಗಳಲ್ಲಿ ಕೈಹಿಡಿದ ಹೈನುಗಾರಿಕೆ, ಈ ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಹುಯಿಲಾಳು ಗ್ರಾಮದ ಯುವ ಕೃಷಿಕ ಪಿ ಹರೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ಇನ್ನು ಮುಂದೆ ಕೃಷಿ ಲೋಕ ಪ್ರಸ್ತುತಪಡಿಸುತ್ತಾರೆ ಆರ್ ಲೋಕೇಶ್ವರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಅತಿ ಸುಂದರವಾಗಿ ಕಾಣುವ ಹೂವು ನೀಲಿ ಸುಂದರಿ. ಈ ಹೂವಿನ ಹೆಸರು ಅಂತರಗಂಗೆ ಅಂತ. ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಇದ್ರ ಬಣ್ಣ ಬಹಳ ಮೋಹಕವಾಗಿರುತ್ತೆ. ಆದರೆ ಈ ಹೂವಿನ ಅಂದ ನೋಡಿ ಮೋಸ ಹೋಗಬಾರ್ದು, ಯಾಕಂದ್ರೆ ಇದು ಒಂದು ಕಳೆ. ಕೆರೆ ಕಟ್ಟೆಗಳಲ್ಲಿ ಮೈಲುಗಟ್ಟಲೆ ಆವರಿಸಿ ಬಿಡುವಂತಹ ಈ ಕಳೆ ಸಸ್ಯಕ್ಕೆ ಪಿಶಾಚಿ ತಾವರೆ ಅಂತ ಕೂಡ ಕರೀತಾರೆ. ಇಂಗ್ಲಿಷ್ನಲ್ಲಿ ಐಕಾರ್ನಿಕಾ ಕ್ರಾಸಿಪೆಸ್ ಅಥವಾ ಬ್ಲೂ ಡೆವಿಲ್ ಅಂತ ಕರೀತಾರೆ. ಮತ್ತೆ ಸ್ಥಳೀಯವಾಗಿ ಇದನ್ನು ಬುಡ್ಡೆ ಸೊಪ್ಪು ಅಂತ ಕೂಡ ಕರೀತಾರೆ. ಇದರ ನಿರ್ಮೂಲನೆ ಮಾಡಬೇಕು ಅಂದರೆ ಖರ್ಚು ಬಹಳ, ಅದಕ್ಕೆ $1 million ವೀಡ್ ಅಂತ ಕೂಡ ಇದನ್ನು ಕರೀತಾರೆ. ಜಗತ್ತಿನ ಕಳೆಗಳ ಪೈಕಿ ಇದಕ್ಕೆ 8ನೇ ಸ್ಥಾನ ಸಿಕ್ಕಿದೆ. ಜಗತ್ತಿನ ಎಲ್ಲ ಕಡೆ ಕಂಡುಬರುವ ಈ ಕಳೆ 1836 ಅಲಂಕಾರಿಕ ಸಸ್ಯವಾಗಿ ಬ್ರೆಜಿಲ್ನಿಂದ ಭಾರತಕ್ಕೆ ಬಂತಂತೆ. ಕೆಲವೇ ಸಮಯದಲ್ಲಿ ಇದು ಎಲ್ಲ ಕಡೆ ವ್ಯಾಪಿಸ್ಕೊಂಡು ಸಮಸ್ಯೆ ಆಗೋದಕ್ಕೆ ಶುರು ಆಯಿತು. ಈಗ ಇಡೀ ಜಗತ್ತಿನಲ್ಲಿ ಸುಮಾರು 2 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಇದು ಆಕ್ರಮಿಸಿಕೊಂಡಿದೆ. 1950 ಬೆಂಗಳೂರಿನಲ್ಲಿರುವಂತಹ ಬಿನ್ನಿ ಮಿಲ್ ಆಸುಪಾಸ್ನಲ್ಲಿ ಈ ಅಂತರಗಂಗೆ ಕಾಣಿಸ್ಕೊಂಡು ಈಗ ಎಲ್ಲೆಲ್ಲಿ ನೀರಿನ ಸೆಲೆ ಇದೆಯೋ ಅಲ್ಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ. ಹೀಗೇ ಇದು ಮುಂದುವರೆದ್ರೆ ನೀರಿನ ಮಟ್ಟವೇ ಕುಸಿಯುವ ಸಾಧ್ಯತೆ ಇದೆ. ಭಾರತದಲ್ಲಿ ಈ ಕಳೆಯ ಪ್ರಮಾಣ 76% ಅಂತ ಹೇಳ್ತಾರೆ ತಜ್ಞರು. ಅಂತರಗಂಗೆ ಅದರ ದುಷ್ಪರಿಣಾಮಗಳ ಕುರಿತು ಅನೇಕ ಅಧ್ಯಯನಗಳನ್ನು ಕೂಡ ವಿಜ್ಞಾನಿಗಳು ನಡೆಸಿದ್ದಾರೆ. ಅಂತರಗಂಗೆ ಹೆಚ್ಚು ಬೀಜೋತ್ಪತ್ತಿ ಮಾಡುವ ಸಾಮರ್ಥ್ಯ ಹೊಂದಿದ್ದು ಇದರ ಬೀಜ ನೀರಿನಲ್ಲಿ ಬಿದ್ದರೆ ಬರೋಬ್ಬರಿ 20 ಲಕ್ಷ ವರ್ಷಗಳವರೆಗೆ ಕಳೆಯನ್ನು ಹಾಗೆ ಬೆಳೆಸುತ್ತಂತೆ. ಬೇರು 1 ಮೀಟರ್ ಉದ್ದ ಬೆಳೆಯುತ್ತೆ. ಅನುಕೂಲ ವಾತಾವರಣ ಇದ್ರೆ 10 ಗಿಡಗಳು ಕೇವಲ 8 ತಿಂಗಳಲ್ಲಿ 6 ಲಕ್ಷಕ್ಕೆ ಮುಟ್ಟುತ್ತೆ. ನೀರುಗಾಲುವೆ ಚರಂಡಿಗಳಲ್ಲಿ ಬೇಗನೆ ಬೆಳೆದು ನೀರಿನ ಹರಿವಿಗೆ ಅಡ್ಡಿ ಉಂಟು ಮಾಡುವಂತಹ ಈ ಪಿಶಾಚಿ ತಾವರೆ ಅಥವಾ ನೀಲಿ ಸುಂದರಿ ನೀರನ್ನ ಕಲುಷಿತಗೊಳಿಸಿ ದೋಣಿ ಸಲೀಸಾಗಿ ಹೋಗೋದಕ್ಕೆ ಬಿಡೋದಿಲ್ಲ. ವಿದ್ಯುಚ್ಛಕ್ತಿ ಉತ್ಪಾದನಾ ಕೇಂದ್ರಗಳಿಗೂ ಕೂಡ ಇದು ತೊಡಕುಂಟು ಮಾಡುತ್ತೆ. ಇದರಿಂದ ಕಡಿಮೆ ಲಭ್ಯವಿರುವ ಸಿಹಿ ನೀರಿನ ಪ್ರಮಾಣ ಕೂಡ ಕುಗ್ಗುತ್ತೆ ಹಾಗೂ ಎಲೆಗಳಲ್ಲಿ ಸೇರಿಕೊಳ್ಳುವ ನೀರು ಆವಿಯಾಗಿ ನೀರಿನ ಮಟ್ಟ ಕುಸಿಯುತ್ತೆ. ಕಳೆ ಹರಡ್ಕೊಳ್ತಾ ಹೋದಂತೆ ಸೊಳ್ಳೆ ಮತ್ತೆ ಇನ್ನೂ ಅನೇಕ ಕ್ರಿಮಿಕೀಟಗಳು ಹೆಚ್ಚಾಗಿ ಕಾಯಿಲೆಗಳು ಕೂಡ ಹೆಚ್ಚಾಗುತ್ತೆ. ಇದರಿಂದ ನೀರಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ನೀರು ಹುಳಿಯಾಗಿ ಪರಿವರ್ತನೆ ಆಗುತ್ತೆ ಮತ್ತು ಜಲಚರಗಳ ನಾಶಕ್ಕೂ ಕೂಡ ಕಾರಣ ಆಗುತ್ತೆ.

ಕಬ್ಬು ಬೆಳೆಯನ್ನ ಬೆಳೆಯುವಂತಹ ರೈತರು, ಅಂದರೆ ಕಡಿಮೆ ಭೂಮಿಯಲ್ಲಿ ಕಬ್ಬನ್ನು ನಾಟಿ ಮಾಡಿರುವಂತಹ ರೈತರು, ಅದರ ಜೊತೆಗೆ ಸೌತೆ ಮತ್ತು ಬೀನ್ಸ್ ಅಂದರೆ ಹುರುಳಿಕಾಯಿ ಕೂಡ ಬೆಳೆಯೋದನ್ನು ನಾವು ನೋಡಿದ್ದೇವೆ. 3 ತಿಂಗಳ ಹಿಂದೆ ಕಟಾವು ಮಾಡಿದ ಕಬ್ಬಿನ ಬೆಳೆ ನಡುವೆ ಸೌತೆಯನ್ನು ಬೆಳೆಯೋದ್ರಿಂದ ಹೆಚ್ಚಿನ ಇಳುವರಿ ಬರುತ್ತಂತೆ. 4 ಅಡಿಗಳ ಅಂತರದ ಕಬ್ಬು ಪೈರುಗಳ ಸಾಲಿನಲ್ಲಿ ಸೌತೆ ಬೆಳೆ ಹುಲುಸಾಗಿ ಬರುತ್ತೆ. ಕಬ್ಬು ಬೆಳೆಯನ್ನು ಕೈಮುರಿ ಮಾಡಿದ 1.5 ತಿಂಗಳಿಗೆ ಸೌತೆ ಪೈರನ್ನು ನಾಟಿ ಮಾಡಿದ್ರೆ 45 ದಿನದೊಳಗಡೆ ಕಾಯಿಬಿಡುತ್ತಂತೆ. ಚಪ್ಪರ ಪದ್ಧತಿಯಲ್ಲಿ ಸೌತೆಕಾಯಿ ಬೆಳೆಯೋದನ್ನು ನಾವು ನೋಡಬಹುದು. ಕಬ್ಬು ಸೌತೆ ಜೊತೆಯಲ್ಲಿ ಅಂತರ ಬೆಳೆಯಾಗಿ ಬೀನ್ಸ್ ಕೂಡ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡೆದಿರುವಂತಹ ರೈತರ ಅನೇಕ ಉದಾಹರಣೆಗಳು ಕೂಡ ಇದೆ. ಸೌತೆ ಹಾಗೂ ಬೀನ್ಸ್ ಅನ್ನು ಅಂತರ ಬೆಳೆಯಾಗಿ ಕಬ್ಬಿನ ನಡುವೆ ಬೆಳೆದಿರುವಂತಹ ರೈತರೊಬ್ಬರು ಹೇಳ್ತಾರೆ, 1 ಸರ್ತಿಗೆ 1.5 ಕ್ವಿಂಟಾಲ್ನಂತೆ 7-8 ಕ್ವಿಂಟಾಲ್ ಬೀನ್ಸ್ನ ಕೊಯ್ಯಬಹುದು, ಜೊತೆಗೆ 40 ಟನ್ ಕಬ್ಬು ಕೂಡ ನನಗೆ ಸಿಕ್ಕಿತ್ತು, ಅದರಿಂದ 1 ಲಕ್ಷ ರೂಪಾಯಿ ಆದಾಯ ಸಿಕ್ಕಿತ್ತು, ಬೀನ್ಸಿಂದ 8,000 ರೂಪಾಯಿ ಆದಾಯ ಸಿಕ್ಕಿತ್ತು, ಹಾಗೆ ಸೌತೆಕಾಯಿಯಿಂದ ಕೂಡ 20,000 ರೂಪಾಯಿ ಆದಾಯ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಕಬ್ಬು ಬೆಳೆಯ ಜೊತೆಗೆ ಸೌತೆ ಬೀನ್ಸ್ ಬೆಳೀತಾ ಇರೋದ್ರಿಂದ ಕಬ್ಬು ಬೆಳೆಗೆ ತಗಲುವಂತಹ ಖರ್ಚು ಕೂಡ ಉಳಿದಿದೆಯಂತೆ. ಸೌತೆ ಮತ್ತು ಬೀನ್ಸ್ ಬೆಳೆಗೆ ಹಾಕಿರುವ ಗೊಬ್ಬರ ಕಬ್ಬು ಬೆಳೆಗೂ ಉಪಯೋಗ ಆಗುತ್ತೆ, ಜೊತೆಗೆ ಕೂಲಿ ಹಣ ಕೂಡ ಮಿಕ್ಕುತ್ತೆ, ಯಾಕಂದರೆ ಹೆಚ್ಚಾಗಿ ಕಳೆ ಬೆಳೆಯೋದಿಲ್ಲ. ಸೌತೆ ಮತ್ತು ಬೀನ್ಸ್ ಬೆಳೆ ಕೂಳೆಯಾದ ನಂತರ ಅದರ ಬಳ್ಳಿನ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಕಬ್ಬಿನ ಇಳುವರಿ ಕೂಡ ಹೆಚ್ಚಾಗುತ್ತೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಇನ್ನು ಮುಂದೆ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಿದರು ತಾವು ತಟ್ಟಿದರು ತಂದಾಡಿ ತಂದನು, ಹಾವು ಮೆಟ್ಟಿದರು ಹೂವಾಗಿ ಮಾಡ್ದೋನು, ತಾವು ತಟ್ಟಿದರು ತಂಗಾಡಿ ತಂದನು, ಹಾಲು ಬುಟ್ಟೋರ ಮನೆ ಸಾಗರ ಬಾಡಿ, ನೀರು ಬುಟ್ಟೋರ ಮನೆ ನೀಲ ಸಾಗರ ಬಾಡಿ, ಹಾಲು ಬುಟ್ಟೋರ ಮನೆ ಹಾಲ ಸಾಗರ ಮಾಡಿ, ನೀರು ಬುಟ್ಟೋರ ಮನೆ ನೀಲ ಸಾಗರ ಮಾಡಿ, ನಾಗಮಲೆ ಕಲ್ ಮೇಲೆ ನಲಿದು ನಾಟ್ಯವಾಡಿದ ಕೆಂಡ ಗಣ್ಣ ಮಾದಪ್ಪ ದುಂಡು ಮುಖದ ದುಂಡಪ್ಪ, ನಾಗಮಲೆ ಕಲ್ ಮೇಲೆ ನಲಿದು ನಾಟ್ಯವಾಡಿದ ಕೆಂಡ ಗಣ್ಣ ಮಾದಪ್ಪ ದುಂಡು ಮುಖದ ದುಂಡಪ್ಪ, ಹಾವು ಮೆಟ್ಟಿದರು ಹೂವಾಗಿ ಮಾಡ್ದೋನು, ತಾವು ತಟ್ಟಿದರು ತಂಗಾಳಿ ತಂದೋನು. ಚಂದ್ರ ಹೊಳಪನ್ನು ಕಣ್ಣಲ್ಲಿ ತೋರ್ದೋನು, ಕೋಟಿ ಸೂರ್ಯ ಹೊಳೆದಂತೆ ಪಳುಕೆಂದು ಹೊಳೆಯೋನು, ಸೂರ್ಯ ಚಂದ್ರ ಹೊಳಪನ್ನು ಕಣ್ಣಲ್ಲಿ ತೋರ್ದೋನು, ಮಿಂಚು ಬಳ್ಳಿ ನಗೆಯ ಚೆಲ್ಲಿ ಹೊಂಚಿ ಚೆಲ್ಲಾಡೋನು, ಮಿಂಚು ಬಳ್ಳಿ ನಗೆಯ ಚೆಲ್ಲಿ ಹೊಂಚಿ ಚೆಲ್ಲಾಡೋನು, ಸಂಚು ಮಾಡಿ ಮಾಯ ತೋರಿ ಶರಣರನ್ನು ಕಾಯೋನು, ಸಂಚು ಮಾಡಿ ಮಾಯ ತೋರಿ ಶರಣರನ್ನು ಕಾಯೋನು. ಹಾವು ಮೆಟ್ಟಿದರು ಹೂವಾಗಿ ಮಾಡ್ದೋನು, ತಾವು ತಟ್ಟಿದರು ತಂಗಾಳಿ ತಂದೋನು.